ಹಲೋ ಕೃಷಿ ರಂಗ. ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಜಾನುವಾರುಗಳಲ್ಲಿ ಲಸಿಕಾ ಕಾರ್ಯಕ್ರಮ ವಿಷಯವಾಗಿ ಉತ್ತರಿಸಿದವರು ಡಾಕ್ಟರ್ ಮಂಜುನಾಥ್ ಕಾಳಿಗಾರ್, ನಿರ್ದೇಶಕರು ಪಶುಸಂಗೋಪನೆ ಇಲಾಖೆ ಬೆಂಗಳೂರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಹಾಗೂ ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಚಿದಂಬರ ಜೋಶಿ ಹಾಗೂ ಎಲ್ ಶ್ರೀನಿವಾಸ್. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ. ನಿಧನ ಸುದ್ದಿ. ಕಟ್ಟೆಮಾಡು ಗ್ರಾಮದ ದಿವಂಗತ ಪದ್ಮಯ್ಯ ಅವರ ಮಗ ವಿಠಲ ಪುಟ್ಟು ಅವರು ಇಂದು ನಿಧನರಾದರು. 63 ವರ್ಷ ಪ್ರಾಯದ ವಿಠಲ ಪುಟ್ಟು ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಿಗ್ಗಾಲು ಗ್ರಾಮದ ಬಲ್ಲಚಂಡ ಬೆಳ್ಯಪ್ಪ ಅವರ ಲೈನ್ ಮನೆಯಲ್ಲಿ ವಾಸವಿದ್ದ ಎಚ್ಪಿ ಮಣಿ ಅವರು ಇಂದು ನಿಧನರಾದರು. 75 ವರ್ಷ ಪ್ರಾಯದ ಎಚ್ಪಿ ಮಣಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಗೆ ಕಾಂತೂರಿನ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪಿ. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುರ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್, ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ಮೊಬೈಲ್ 9408069004 9902047004. ಸುದ್ದಿ ಜಂಪೆ ಗೊತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲಿ ಶಿವಶರಣ ಹಡಪದ ಅಪ್ಪಣ್ಣನವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿನ ಗಾಂಧಿ ಭವನದಲ್ಲಿ ನಡೆಯಕುಟ್ಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಎನ್ಎಸ್ ಪೋಸರಾಜು, ಮಡಿಕೇರಿ ಮತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಜಿಲ್ಲಾಧಿಕಾರಿಗ, ಜಿಲ್ಲಾ ಪಂಚಾಯತ್ ಸಿಇಒ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಹೆಚ್ಚುವರಿ ಜಿಲ್ಲಾಧಿಕಾರಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಸಹಾಯಕ ನಿರ್ದೇಶಕರು ಸೇರಿದಂತೆ ಗಣ್ಯರು ಭಾಗವಹಿಸುವಂತ ಗೊತ್ತಾವುಟು. ನಾಳೆ ಹಿಂದೂ ಜನಜಾಗೃತಿ ಸಮಿತಿನ ಕಡೆಯಿಂದ ಕುಶಾಲನಗರದ ಗೌಡ ಸಮಾಜದಲ್ಲಿ ಗುರುಪೂರ್ಣಿಮಾ ಮಹೋತ್ಸವನ 4:30 ಗಂಟೆಗೆ ಏರ್ಪಾಡು ಮಾಡಿಯೋಡು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ ಹಗಲು 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ್ಟ ಪೊನ್ನಂಪೇಟೆ ತಾಲೂಕು ತಹಶೀಲ್ದಾರ್ ಕಚೇರಿ ಸಭಾಬಾಡಿಲಿ ಅರ್ಜಿ ಹಂಚಿ ಭರ್ತಿ ಮಾಡಿದ ಅರ್ಜಿನ ಕೇಳಿಕೊಂಡವೆ. ಸರ್ಕಾರಿ ಕಚೇರಿನ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತಿದ್ದರೆ ಸಾರ್ವಜನಿಕರು ಸಂಬಂಧಪಟ್ಟ ಅಧಿಕಾರಿಗ ಚಾಕರಿಗಾರರ ವಿರುದ್ಧ ಪುಕಾರುಗಳನ್ನ ನಿಗದಿತ ಅರ್ಜಿಲಿ ಕೊಡಕ್ ಸಾರ್ವಜನಿಕರು ಈ ಅವಕಾಶನ ಬಳಸಿಕೊಳ್ಳಕು ಅಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸಿದರು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂಗೆ ನ್ಯಾಯಾಲಯಗಳಲ್ಲಿ ರಾಜಿಯಾಗುವಂಗೆ ಇರುವ ಬಾಕಿ ಪ್ರಕರಣಗಳನ್ನ ಮಧ್ಯಸ್ಥಿಕೆಯಿಂದ ತೀರ್ಮಾನ ಮಾಡಿಕಾಗಿ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗ ಇದೇ ತಿಂಗಳ 1ನೇ ತಾರೀಕಿಂದ ಅಕ್ಟೋಬರ್ 7ನೇ ತಾರೀಕು ಮುಟ್ಟ 90 ದಿನಗಳ ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ತೇಳುವ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದು ಈ ಬಗೆಯಲ್ಲಿ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಇರುವ ರಾಜಿಯಾಗುವಂಗೆ ಇರುವ ಕೇಸುಗಳನ್ನ ಮಧ್ಯಸ್ಥಿಕೆಯಿಂದ ತೀರ್ಮಾನ ಮಾಡುತ್ತಿದ್ದು ಅಗತ್ಯ ಇರುವ ಈ 90 ದಿನಗಳ ವಿಶೇಷ ಅಭಿಯಾನದ ಪ್ರಯೋಜನ ಪಡ್ಕೊಳ್ಳಕಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರುವ ಶುಭನವು ತಿಳಿಸಿದಳು. ಮಡಿಕೇರಿ ತಾಲೂಕಿನ ಕೇನಿಡುಗಣೆ ಗ್ರಾಮದ ಅಬ್ಬಿ ಜಲಪಾತದ ಮಾರ್ಗದ ಬದಿಲಿರುವ ಕೊಡಗು ಜಿಲ್ಲಾ ಮಟ್ಟದ ಗೋಶಾಲೆಗೆ ಶಾಸಕ ಡಾಕ್ಟರ್ ಮಂತರ್ಗೌಡನವು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದರು. ಈ ಸಮಯದಲ್ಲಿ ಮಾತನಾಡಿದ ಶಾಸಕರು, ಗೋಶಾಲೆನ 8 ಎಕರೆ ಜಾಗೆನ ಸುತ್ತ ಚೈನ್ ಲಿಂಕ್ ಮೆಶ್ ಹಾಕಿಸುವುದು ಮತ್ತು ದನಗಳಿಗೆ ಹೊಸ ಶೆಡ್ ಕಟ್ಟಿಗಾಗಿ ಅನುದಾನ ಕೊಡಿಕೆ ಪಶುಸಂಗೋಪನಾ ಇಲಾಖೆನ ಸಚಿವ ಕೆ ವೆಂಕಟೇಶ್ ನೌಕೆ ದೂರವಾಣಿ ಕರೆ ಮಾಡಿ ಮನವಿ ಮಾಡಿಕೊಂಡು. ಕೊಡಗು ಜಿಲ್ಲೆನ ಉಪವಿಭಾಗಾಧಿಕಾರಿಯಾಗಿದ್ದ ವಿನಾಯಕ್ ನರ್ವಾಡೆನವು ದಕ್ಷಿಣ ಕನ್ನಡ ಜಿಲ್ಲೆನ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ವರ್ಗಾವಣೆ ಆಗಳು. ಕೊಡಗು ಜಿಲ್ಲೆನ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜನವು ನಾಳ್ದು 11ನೇ ತಾರೀಕು ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಾಕಿಕೊಂಡಿದ್ದು ಅಂದು ಬೆಳಗ್ಗೆ 11:30 ಗಂಟೆಗೆ ಮಡಿಕೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಭಾಗವಹಿಸಿ ಮಧ್ಯಾಹ್ನ 2:30 ಗಂಟೆಗೆ ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಸಚಿವರ ಆಪ್ತ ಕಾರ್ಯದರ್ಶಿಗ ತಿಳಿಸೋಳು. ಮಡಿಕೇರಿ ನಾಪೋಕ್ಲು ಎಡಪಾಲ ಕೆದಮಳ್ಳೂರು ವಿರಾಜಪೇಟೆ ಮಾರ್ಗಂದ ಮೈಸೂರಿಗೆ, ಹಂಗೆ ವಿರಾಜಪೇಟೆ ಕೆದಮಳ್ಳೂರು ಎಡಪಾಲ ನಾಪೋಕ್ಲು ಮಾರ್ಗಂದ ಮಡಿಕೇರಿಗೆ ಕೆಎಸ್ಆರ್ಟಿಸಿ ಬಸ್ ಸಂಚಾರಕ್ಕೆ ಶಾಸಕರಾದ ಎಎಸ್ ಪೊನ್ನಣ್ಣನವು ಚಾಲನೆ ಕೊಟ್ಟಳು. ಈ ಸಮಯದಲ್ಲಿ ಮಾತನಾಡಿದ ಶಾಸಕರು, ಸುಮಾರು ವರ್ಷಗಳಿಂದ ಈ ಭಾಗದ ಸಾರ್ವಜನಿಕರು ಈ ಮಾರ್ಗದ ಬಸ್ಸಿಗೆ ಕೇಳಿಕೊಂಡಿದ್ದು ಅವರ ಬೇಡಿಕೆ ಈಡೇರಿಟು ಅಂತ ಹೇಳಿಯಳು. ಮೂರ್ನಾಡು ವಿದ್ಯಾಸಂಸ್ಥೆನ ಪದವಿ ಪೂರ್ವ ಕಾಲೇಜಲ್ಲಿ ಗೋಣಿಕೊಪ್ಪದ ಓಜಸ್ವಿ ಫೌಂಡೇಶನ್ನ ಕಡೆಯಿಂದ ಪಿಯುಸಿ ವಿದ್ಯಾರ್ಥಿಗಳಿಗೆ ಚೈತನ್ಯ ಪಥ ಮತ್ತೆ ಯಶಸ್ಸಿನ ಸೂತ್ರ ತೇಳುವ ಪ್ರೇರಣೆ ಕೊಡುವ ಕಾರ್ಯಕ್ರಮ ನಡೆದು ಬೆಂಗಳೂರು ಕೊಡಗು ಗೌಡ ಸಮಾಜ ಆಯೋಜನೆ ಮಾಡಿದ ಕಾರ್ಯಕ್ರಮದಲ್ಲಿ ಓಜಸ್ವಿ ಫೌಂಡೇಶನ್ನ ಟ್ರಸ್ಟಿಗಳಾದ ಡಾಕ್ಟರ್ ಕವಿತಾ ಪಿಸಿ ಮತ್ತೆ ಬೆಂಗಳೂರಿನ ಜಸ್ಟ್ ರೊಬೋಟಿಕ್ಸ್ ಸಿಇಒ ಬ್ರಿಜೇಶ್ ಸಂಪನ್ಮೂಲ ವ್ಯಕ್ತಿಗ ಆಗಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಮುಖ್ಯ ನೆಂಟರಾಗಿ ಭಾರತೀಯ ವಾಯುಪಡೆನ ನಿವೃತ್ತ ವಿಂಗ್ ಕಮಾಂಡರ್ ಕೊಡಗು ಗೌಡ ಸಮಾಜದ ಉಪಾಧ್ಯಕ್ಷ ಐಎಟಿ ರಾಮ್ ಮನೋಜ್ ಭಾಗವಹಿಸಿದ್ದು. ಮಡಿಕೇರಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನೆ ವ್ಯಾಪ್ತಿಗೆ ಸೇರಿದ 13 ಅಂಗನವಾಡಿ ಕಾರ್ಯಕರ್ತೆಗ ಮತ್ತೆ 32 ಅಂಗನವಾಡಿ ಸಹಾಯಕಿಗಳ ಚಾಕರಿಗೆ ನಿನ್ನೆ ಆಯ್ಕೆ ನಡೆದಿದ್ದು ತತ್ಕಾಲದ ಆಯ್ಕೆ ಪಟ್ಟಿನ ಶಿಶು ಅಭಿವೃದ್ಧಿ ಯೋಜನಾ ಕಚೇರಿ ಮಡಿಕೇರಿನ ಪ್ರಕಟಣಾ ಫಲಕಲ್ಲಿ ಹಾಕಿದ್ದು ಈ ಬಗೆಯಲ್ಲಿ ಏನಾರು ಆಕ್ಷೇಪಣೆಗ ಇದ್ದರೆ ಇದೇ ತಿಂಗಳ 15ನೇ ತಾರೀಕಿನೊಳಗೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ತಲುಪಿಸಕು ಅಂತ ಗೊತ್ತಾಯ್ತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರಾತ್. ಪ್ರಾಯೋಜಕರು ಕಳೆದ 20 ವರ್ಷಗಳಿಂದ ವೈದ್ಯಕೀಯ ಸೇವೆಯಲ್ಲಿ ಹಲ್ಲುನ್ ಡಾಕ್ಟರ್ ಆಗಿ ಸೇವೆ ಮಾಡುತ್ತಿರುವ ಬೆಳ್ಳಿಯನ ಡಾಕ್ಟರ್ ರಾಘವೇಂದ್ರ, ಶ್ರೀ ಗಣೇಶ್ ಡೆಂಟಲ್ ಕೇರ್ ಕೊಪ್ಪ, ಕುಶಾಲ್ ನಗರ, ಬೈಲುಕುಪ್ಪೆ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಜೂನ್ 25ರಂದು ನಿಧನರಾದ ಬೆಟ್ಟತೂರು ಗ್ರಾಮ ಮರದಾಳು ಬಿದ್ದಪ್ಪನವರ ಪತ್ನಿ ಲಲಿತಾ, ಲತಾ ಅವರ ಅತಿಥಿ ಕರ್ಮಾಂತರ ಇದೇ 10ರಂದು ನಾಳೆ ಗುರುವಾರ ಪೂರ್ವಾಹ್ನ 11 ಗಂಟೆಗೆ ಬೆಟ್ಟತೂರು ಗ್ರಾಮದಲ್ಲಿರುವ ಸ್ವಗೃಹದಲ್ಲಿ ನಡೆಯಲಿದೆ. ಕುಟುಂಬಸ್ಥರು, ಊರಿನವರು, ಬಂಧು ಮಿತ್ರರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸುವಂತೆ ಮರದಾಳು ಬಿದ್ದಪ್ಪ ಮಕ್ಕಳು ಮತ್ತು ಕುಟುಂಬಸ್ಥರು ಕೋರಿದ್ದಾರೆ. ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರದ ವತಿಯಿಂದ ಮಾನಸಿಕ ಅಸ್ವಸ್ಥತೆ ಮತ್ತು ಸಮಸ್ಯೆಗಳ ನಿವಾರಣೆಗೆ ಕೌನ್ಸೆಲಿಂಗ್ ಅಂದರೆ ಆಪ್ತ ಸಮಾಲೋಚನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ತೆರವಿಗಳು ಕೊಡಗಿನ ಜನರಿಗೆ ಲಭ್ಯವಾಗುವಂತೆ ಪ್ರಾಜೆಕ್ಟ್ ಮನಸ್ವಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದು, ಇಲ್ಲಿ ಅನುಭವಿ ತಜ್ಞರ ಮಾರ್ಗದರ್ಶನ ಹಾಗೂ ಸಲಹೆಗಳು ಕೈಗೆಟುಕುವ ಶುಲ್ಕದಲ್ಲಿ ಜನರಿಗೆ ಲಭ್ಯವಿದೆ. ಮಕ್ಕಳು ಸೇರಿದಂತೆ ಎಲ್ಲಾ ವಯೋಮಾನದವರಿಗೂ ಈ ಸೇವೆಗಳು ಅನ್ವಯಿಸುತ್ತದೆ. ಮಾನಸಿಕ ಒತ್ತಡ, ಆತಂಕ, ಖಿನ್ನತೆ, ಕಲಿಕಾ ತೊರಕುಗಳು, ಮದ್ಯಪಾನ ಮತ್ತಿತರ ವ್ಯಸನಗಳಿಗೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತು ಸೈಕಿಯಾಟ್ರಿಸ್ಟ್ ಇವರ ಸೇವೆ ಲಭ್ಯವಿದೆ. ಈ ಸೇವೆಗಳನ್ನು ಪಡೆಯಲು ಸಂಪರ್ಕಿಸಿ ಭಾರತೀಯ ವಿದ್ಯಾಭವನ ಕಚೇರಿ, ಓಂಕಾರೇಶ್ವರ ದೇವಾಲಯ ರಸ್ತೆ, ಮಡಿಕೇರಿ. ಕಾಲ್ 9345342916. ಮೊಬೈಲ್ ನಂಬರ್ ಮತ್ತೊಮ್ಮೆ 9345342916. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೊಪ್ಪಣ್ಣ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಪಿಣ್ಯ ಸಂಸ್ಕೃತಿ ಇಲಾಖೆ ಇಂಗಡ ಕೂಡುಕೂಟತ್ತು ಶಿವಶರಣ ಶ್ರೀ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ನಾಳೆ ಪೊಲಾಕ 11 ಗಂಟೆಗೆ ನಗರತ್ರ ಗಾಂಧಿ ಭವನತ್ತು ನಡ್ಪ. ಕಾರ್ಯಕ್ರಮತ್ತು ಕನಪೆಟ್ಟವೆಂದುವ ಕೂಡಿಯಾಡುವುದುಂಡು. ನಾಳೆ ಹಿಂದೂ ಜನ ಜಾಗೃತಿ ಸಮಿತಿರ ಆದನಿಲ್ ಕುಶಾಲ್ ನಗರತ್ರ ಗೌಡ ಸಮಾಜತ್ ಗುರುಪೂರ್ಣಿಮಾ ಮಹೋತ್ಸವತ್ನ ಒಯ್ಪತ್ತು ನಾಲ್ಕರ ಗಂಟೆಕ್ ಏರ್ಪಾಡು ಮಾಡಿತು. ಮಡಿಕೇರಿ ತಾಲೂಕರ ಕೇನಿಗೂಡಣ ಗ್ರಾಮತ್ರ ಗ್ರಾಮ ಅಬ್ಬಿ ಜಲಪಾತ ರೋಡಲುಳ್ಳ ಕೊಡಗು ಜಿಲ್ಲಾ ಮಟ್ಟತ್ರ ಗೋಶಾಲೆಕ್ ಶಾಸಕ ಡಾಕ್ಟರ್ ಮಂತರ್ಗೌಡ ಭೇಟಿ ಕೊಡ್ತಿತ್ತು ಪರಿಶೀಲನೆ ಮಾಡಿಚಿ. ಎಟ್ಟು ಎಕರೆ ಜಾಗತ್ರ ಸುತ್ತ ಚೈನ್ ಲಿಂಕ್ ಮೆಶಿಟ್ಟಿತ್ತು ಪಿನ್ಯ ಪುದಿಯ ದಾನ ಶೆಡ್ಡನ ಕಟ್ಟುವಕ್ಕೆ ಸೂಕ್ತ ಅನುದಾನ ಕೊಡ್ಪನಿಕೆ ಸಂಗೋಪನಾ ಸಚಿವ ಕೆ ವೆಂಕಟೇಶ್ ಅಯ್ಯಂಗಕ್ಕೆ ಮನವಿ ಮಾಡಿಯಂಡಿತು. ವಿರಾಜಪೇಟೆ 63 ಕೆವಿ ವಿದ್ಯುತ್ ವಿತರಣಾ ಉಪಕೇಂದ್ರತ್ರ ವಿರಾಜಪೇಟೆ ಶಾಖಾ ವ್ಯಾಪ್ತಿರ ಫೀಡರ್ಲ್ ನಾಳೆ ಪೊಲಾಕ 10 ಗಂಟೆಂಜಿ ಒಯ್ಪತ್ತಾಂಜಿ ಗಂಟೆ ಕತ್ತನೆ. ಈ ಫೀಡರ್ಲ್ ಕಾರ್ಬಾರು ಉಳ್ಳಾಣ ಮೀದ ಈ ಫೀಡರ್ಲ್ ಪಾಂಜಿ ಪೋಪ ವಿರಾಜಪೇಟೆ ಟೌನ್ ಗೋಣಿಕೊಪ್ಪ ರೋಡ್ ಸುಭಾಷ್ ನಗರ ಮೀನ್ಪೇಟೆ.